ಮನದ ಇರುಳಿನಲ್ಲಿ ನೀ ಸುರಿದೆ ಹೊಂದಿರಣ, ಬದುಕೆ ಬನವಾಗಿರಲು ನಿಜ ನೀನೇ ಕಾರಣ. ಸಂಜೆ ಹೆಣ್ಣು ನೀನು ನನ್ನ ಬಾಳ ಜೇನು. ಏಳು ಬಣ್ಣ ಒಂದು ಮಾಡೋ ನೆಸರನು, ಕೊಂಬೆಗಳ ಬೇಲಿಯಲ್ಲಿ ನಿಂತಿಹನು, ನಾಳೆಗಳ ಹೊತ್ತು ತರೋ ನೆಸರನು, ಪ್ರೇಮಿಗಳ ಕದ್ದು ಕದ್ದು ನೋಡುವನು. ನನ್ನ ನಿನ್ನ ಪ್ರೀತಿ ಕಂಡ ಸೂರ್ಯ ಮೆಲ್ಲ ಜಾರಿಕೊಂಡ ಆ ಗುಂಬೆಯ ಪ್ರೇಮ ಸಂಜಯ. ಬಾಡುವಂಥ ಹೂವೇ ಬಾಡುವಾಸೆಯೇಕೆ, ಬಾಡುವಂಥ ಹೂವೇ ಬಾಡುವಾಸೆಯೇಕೆ, ಹಾಡುವಂಥ ಕೋಗಿಲೆ ಅಳುವಾಸೆಯೇಕೆ, ಕವಲು ಅವಳಿ ದೋಣಿ ಮೇಲೆ ಯಾರ ಯೋಗ್ಯವೇ. ಬಾಡುವಂಥ ಹೂವೇ ಬಾಡುವಾಸೆಯೇಕೆ, ಹಾಡುವಂಥ ಕೋಗಿಲೆ ಅಳುವಾಸೆಯೇಕೆ. ಯಾರಿಗಿಲ್ಲ ಸಾವು ವ್ಯಥ ವ್ಯಸನದಿಂದ ಸಿಹಿಯೂ ಕೂಡಬೇವು. ಬಾಡುವೊಂದು ಸಂತೆ ಸಂತೆ ತುಂಬ ಚಿಂತೆ, ಮಧ್ಯಮದಗಳಿಂದ ಚಿಂತೆ ಬೆಳೆವುದಂತೆ. ಅಂಕೆ ಇರದ ಮನಸ್ಸನು ದಂಡಿಸುವುದು ನ್ಯಾಯ, ಮೂಕ ಮುಕ್ತ ದೇಹವ ಹಿಂಸಿಸುವುದು ಹೇಯ. ಸಣ್ಣ ಬಿರುಕು ಸಾಲದೆ ತುಂಬು ದೋಣಿ ತಳ ಸೇರಲು, ಸಣ್ಣ ಅಳುಕು ಸಾಲದೆ ತುಂಬು ಬದುಕು ಬರಡಾಗಲು. ಬಾಡುವಂಥ ಹೂವೇ ಬಾಡುವಾಸೆಯೇಕೆ, ಹಾಡುವಂಥ ಕೋಗಿಲೆ ಅಳುವಾಸೆಯೇಕೆ. ಕದನದಲ್ಲಿ ಭರವಸೆಗಳು ಬೇಕು, ನಾಳೆ ನನ್ನ ಗೆನ್ನುವ ನಂಬಿಕೆಗಳು ಬೇಕು. ಮುಖರಾದರೆ ಜ್ಞಾನಕ್ಕೆಲ್ಲಿ ಪೂಜ್ಯತೆ ಇಲ್ಲಿ ಈಸಬೇಕು ಇದ್ದು ಜಯಿಸಬೇಕು ನಾಗರಿಕರಾದ ಮೇಲೆ ಸುಗುಣರಾಗಬೇಕು ನಿನ್ನ ಹಳದಿ ಕಣ್ಣಲ್ಲಿ ಜನರ ನೇಕೆ ನೀ ನೋಡುವೆ ಮನದ ಟುಂಕು ಕಾಣದೆ ಜಗವನೇಕೆ ನೀ ದೂರುವೆ ಬಾಡುವಂಥವು ತಳಕ್ಕೆ ನನ್ನ ಪರ ಸೆಳೆದು ಅಳುವ ಮೊಗದ ಒಳಗೆ ತೆರೆದ ಎದೆಗೆ ಜೊತೆ ಬೆಸೆದು ಇಹದ ಪರದ ಜನ್ಮಾಂತರದ ಕಥೆಯ ಪುಟ ತೆರೆದು ಆಕಸ್ಮಿಕ ಎಂದಳಿ ಚೆಲ್ಲುವ ಬಾಲೆ ಅನಿರೀಕ್ಷಿತ ಸರಸಿ ಚೆಲುವಿಗೆ ಅರಸಿ ಬಂದಳು ನನ್ನರಸಿ. ಕವನ ಕಾವ್ಯ ನಾಟ್ಯ ಗಮಕ ಕಲೆಗಳ ಸಿಂಗರಿಸಿ ಕನಸು ಮನಸ್ಸು ಬದುಕು ಭ್ರಮೆಯ ನಡುವೆ ಸಂಚರಿಸಿ ಮೌನದ ಒಡವೆ ಧರಿಸಿ ನಕ್ಕಳು ಒಲವನ್ನು ಸಿಂಪಡಿಸಿ ಆಕಸ್ಮಿಕ ಆಗದಿ ಪ್ರೇಮಯೋಗ ಅನಿರೀಕ್ಷಿತ ಅನುಸದಿ ಪ್ರಣಯ ರಾಗ ಸ್ವರ್ಗದಿ ಸ್ಪರ್ಶವು ಸೌಖ್ಯದಿ ಸಂಗವು ಏನು ಮಾಯವು ಕಣ್ಣಿಗು ಹೆಣ್ಣಿಗು ಏನು ಸ್ನೇಹವು ಬಳಿ ನಮ್ಮೂರೇ ನಮಗೆ ಮೇಲು. ಕೈಲಾಸ ಕಂಡ ನಮಗೆ ಕೈಲಾಸ ಯಾಕೆ ಬೇಕು, ದಾಸರ ಕಂಡ ನಮಗೆ ವೈಕುಂಠ ಯಾಕೆ ಬೇಕು. ಮುಂದಿನ ನನ್ನ ಜನ್ಮ ಬರೆದಿಟ್ಟನಂತೆ ಬ್ರಹ್ಮ ಇಲ್ಲಿಯೇ ಇಲ್ಲಿಯೇ ಎಂದಿಗೂ ನಾನಿಲ್ಲಿಯೇ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ದುಕ್ಕಿದು ಜಟ್ಟ ಚಾವಂಡಿ ಇದು ವಿಧಿಯೋಡಿಸುವ ಬಂಡಿ, ಬದುಕಿದು ಜಟ ಚಾವಂಡಿ ವಿಧಿ ದಡ ಸೇರಿಸುವ ಬಂಡಿ. ಹಾಡುವ ದನಿಯೆಲ್ಲ ಶ್ರುತಿ ಸೇರಬೇಕು, ನೋಡುವ ನೋಟದಲ್ಲಿ ಹಿತ ಕಾಣಬೇಕು, ಆಡುವ ಮಾತಿನಲ್ಲಿ ಪ್ರೀತಿ ಇರಬೇಕು. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನೀವೀಗ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಬಹದ್ದೂರ್ ಗಂಡು ಚಿತ್ರದ ಗೀತೆಯನ್ನ ಆಲಿಸ್ತಾ ಇದ್ದೀರಾ. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಸಂಯೋಜನೆ ಎಂ ರಂಗರಾವ್. ಮುತ್ತಿನಂಥ ಮಾತೊಂದು ಗೊತ್ತೇ ನಮ್ಮ, ನಿನಗೆ ಗೊತ್ತೇ ನಮ್ಮ, ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಎಂದು ತಾಳಕ್ಕೆ ತಕ್ಕಂತೆ ಕುಣಿಯಬೇಕು. ಮುತ್ತಿನಂಥ ಮಾತೊಂದು ಗೊತ್ತೇ ನಮ್ಮ, ನಿನಗೆ ಗೊತ್ತೇ ನಮ್ಮ, ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಎಂದು ತಾಳಕ್ಕೆ ತಕ್ಕಂತೆ ಕುಣಿಯಬೇಕು. ಸಿರಿತನವೆಂದು ಶಾಶ್ವತವಲ್ಲ, ಬಡ ಜನರೆಂದು ಪ್ರಾಣಿಗಳಲ್ಲ, ದೇವರ ಆಟ ಬಲ್ಲವರಿಲ್ಲ, ಬಾಳಿನ ಮರ್ಮ ಅರಿತವರಿಲ್ಲ. ನಿನ್ನೆ ತನಕ ಹಾಯಾಗಿ ಸುಪ್ಪತ್ತಿಗೆ ಪಾಪ, ಇಂದು ಮಣ್ಣೆ ಗತಿಯಾಯ್ತು ಈ ಮೈಯಿಗೆ. ನಿನ್ನೆ ತನಕ ಹಾಯಾಗಿ ಸುಪ್ಪತ್ತಿಗೆ, ಇಂದು ಮಣ್ಣೆ ಗತಿಯಾಯ್ತು ಈ ಮೈಯಿಗೆ ಎಂದು ಆಳಾಗಬಲ್ಲವನೇ ಅರಸಾಗುವ ಒಳ್ಳೆ ಅರಸಾಗುವ. ಹೇ ಮುತ್ತಿನಂಥ ಮಾತಂದ ಗೊತ್ತೇ ನಮ್ಮ, ನಿನಗೆ ಗೊತ್ತೇ ನಮ್ಮ, ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಎಂದು ತಾಳಕ್ಕೆ ತಕ್ಕಂತೆ ಕುಣಿಯಬೇಕು. ಕಪ್ಪನೆ ಮೋಡ ಕರಗಲೇಬೇಕು, ಆಗಸದಿಂದ ಇಳಿಯಲೇಬೇಕು. ಕಪ್ಪನೆ ಮೋಡ ಕರಗಲೇಬೇಕು, ಆಗಸದಿಂದ ಇಳಿಯಲೇಬೇಕು. ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದರೂ, ಏನ ಮೀಸೆ ತಿರುವಿ ಕುಣಿದವರೆಲ್ಲ ಮಣ್ಣಾದರೂ, ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದರೂ, ಮೀಸೆ ತಿರುವಿ ಕುಣಿದವರೆಲ್ಲ ಮಣ್ಣಾದರೂ, ಇನ್ನು ನೀನ್ಯಾವ ಲೆಕ್ಕ ಹೇಳು ಸುಕುಮಾರಿಯೇ, ಅಯ್ಯೋ ಹೆಮ್ಮಾರಿಯೇ. ಮುತ್ತಿನಂಥ ಮಾತೊಂದು ಗೊತ್ತೇ ನಮ್ಮ, ನಿನಗೆ ಗೊತ್ತೇ ನಮ್ಮ, ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಎಂದು ತಾಳಕ್ಕೆ ತಕ್ಕಂತೆ ಕುಣಿಯಬೇಕು. Thank you. ಶ್ರೀಮಂತಿಕೆಯು ಬೆರೆಯಲು ಅಲ್ಲ ರಾಜಕುಮಾರಿ ದೇವತೆಯಲ್ಲ ಶ್ರೀಮಂತಿಕೆಯು ಮೆರೆಯಲು ಅಲ್ಲ ರಾಜಕುಮಾರಿ ದೇವತೆಯಲ್ಲ ಹಸಿವು ನಿದ್ದೆ ಕೋಪ ತಾಪ ನಿನಗೂ ಇದೆ ನಿನ್ನಂತೆ ರೋಷಾವೇಶ ನಮಗೂ ಇದೆ ಈ ನಿಜವನ್ನು ಅರಿತಾಗ ಹೆಣ್ಣಾಗುವೆ ಇಲ್ಲ ಮಣ್ತಿನ್ನುವೆ ಮುತ್ತಿನಂಥ ಮಾತೊಂದು ಗೊತ್ತೇ ನಮ್ಮ ನಿನಗೆ ಗೊತ್ತೇ ನಮ್ಮ ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಎಂದು ತಾಳಕ್ಕೆ ತಕ್ಕಂತೆ ಕೊಣಿಯಬೇಕು ಎಂದರೆ ಗಂಡು ಭೂಪತಿ ಗಂಡು ಪಂಕಾಪುರದ ಬೆಂಕಿ ಚೆಂಡು ಬಹದ್ದೂರ್ ಗಂಡು ಬಹದ್ದೂರ್ ಗಂಡು ಕಂಡು ಎಂದರೆ ಗಂಡು ಭೂಪತಿ ಗಂಡು ಪಂಕಾಪುರದ ಬೆಂಕಿ ಚೆಂಡು ಬಹದ್ದೂರ್ ಗಂಡು ಬಹದ್ದೂರ್ ಗಂಡು ಆಟದ ಚೆಂಡು ಪ್ರೇಮದಿ ಬೆರೆತರೆ ಹೂವಿನ ಚೆಂಡು ಗೆಳೆಯರ ಪಾಲಿಗೆ ಆಟದ ಚೆಂಡು ಪ್ರೇಮದಿ ಬೆರೆತರೆ ಹೂವಿನ ಚೆಂಡು ವೈರಿಯ ಆಟಕ್ಕೆ ದುರುಳರ ಕೂಟಕ್ಕೆ ರೋಷದಿ ಎರಗುವ ಫಿರಂಗಿ ಗುಂಡು ಫಿರಂಗಿ ಗುಂಡು ಗಂಡು ಎಂದರೆ ಗಂಡು ಭೂಪತಿ ಗಂಡು ಪಂಕಾಪುರದ ಬೆಂಕಿ ಚೆಂಡು ಬಹದ್ದೂರ್ ಗಂಡು ಬಹದ್ದೂರ್ ಗಂಡು ಧರ್ಮವೇ ತನ್ನ ಉಸಿರೆಂದೆನ್ನುವ ಸಜ್ಜಕ್ಕೆ ಎಂದು ತಲೆ ಬಾಗಿಸುವ ಧರ್ಮವೇ ತನ್ನ ಉಸಿರೆಂದೆನ್ನುವ ದ್ರೋಹಿಗಳೆದೆಯ ನಡುಗಿಸಿ ನಗುವ ಅನ್ಯಾಯವನ್ನು ಮೆಟ್ಟಿ ಮೆರೆಯುವ ಮೆಟ್ಟಿ ಮೆರೆಯುವ ಗಂಡು ಎಂದರೆ ಗಂಡು ಭೂಪತಿ ಗಂಡು ಪಂಕಾಪುರದ ಬೆಂಕಿ ಚೆಂಡು ಬಹದ್ದೂರ್ ಗಂಡು ಬಹದ್ದೂರ್ ಗಂಡು ಮಾತಲಿ ಸಿಹಿ ಜೇನಾಗಿರುವ ಬಡವರಿಗೆಂದು ನೆರಳಾಗಿರುವ ಸವಿ ಮಾತಲಿ ಸಿಹಿ ಜೇನಾಗಿರುವ ಬಡವರ ರಕುತವ ಹೀರುವ ಕಾಡುವ ಸಿರಿವಂತರಿಗೆ ಸಿಡಿಲಾಗಿರುವ ಸಿಡಿಲಾಗಿರುವ ಗಂಡು ಎಂದರೆ ಗಂಡು ಭೂಪತಿ ಗಂಡು ಪಂಕಾಪುರದ ಬೆಂಕಿ ಚೆಂಡು ಬಹದ್ದೂರ್ ಗಂಡು ಬಹದ್ದೂರ್ ಗಂಡು ನಿನಗಾಗಿಯೇ ಸೊಗಸು ನಿನಗಾಗಿಯೇ ಮನಸ್ಸು ನಿನಗಾಗಿಯೇ ಹೆಣ್ಣೇ ನಿನ್ನಾಣೆ ಹೇ ನಿನಗಾಗಿಯೇ ನಿನ್ನ ರೀತಿ ನನ್ನ ನೋಡಿ ಹೊಸ ಭೀತಿ ಹಿಂದೆಂದು ಕಾಣೆನು ನೀರಲ್ಲಿ ನಿನ್ನಂದ ಹೆಚ್ಚಾಗಿದೆ ಚಳಿಯಿಂದ ಮೈ ನಡುಗೆ ಹುಚ್ಚಾಗಿದೆ ನಿನ್ನಿಂದ ನನಗೊಂದು ಬೇಕಾಗಿದೆ ನಾ ದೂರ ಇರಲಾರೆ ಸಾಕಾಗಿದೆ ಬೇಗನೆ ಬಾರಲೆ ತಾಳೆನು ಹೇ ನಿನಗಾಗಿಯೇ ಸೊಗಸು ನಿನಗಾಗಿಯೇ ಮನಸ್ಸು ನಿನಗಾಗಿಯೇ ಹೆಣ್ಣೆ ನಿನ್ನೇ ಹೇ ನಿನಗಾಗಿಯೇ ಚಿನ್ನ ನಿನ್ನ ಹೊನ್ನ ಬಣ್ಣ ಕೆನ್ನೆ ಚೆನ್ನ ಇಂದು ನನ್ನ ಕಣ್ಣನ್ನೇ ಕಾಡಿದೆ ಈ ನನ್ನ ಮೈಕಟ್ಟು ಹಿತವಿಲ್ಲವೇ ಈ ನನ್ನ ತಾರುಣ್ಯ ಬೇಕಿಲ್ಲವೇ ನನ್ನಂಥ ಗುಂಡ್ಕಲ್ಲು ತರಲಾಲಲೆ ಹೀಗೇಕೆ ಕಣ್ಣಲ್ಲೇ ನೀ ಕೊಲ್ಲುವೆ ತಾಮಸ ಏತಕ್ಕೆ ಬಾರಲೆ ಹೇ ನಿನಗಾಗಿಯೇ ಸೊಗಸು ನಿನಗಾಗಿಯೇ ಮನಸ್ಸು ನಿನಗಾಗಿಯೇ ಹೆಣ್ಣೆ ನಿನ್ನಾಣೆ ಹೇ ನಿನಗಾಗಿಯೇ ಮಾನವನಾಗುವೆಯ ಇಲ್ಲ ದಾನವನಾಗುವೆಯ ನೀ ಮಾನವ ಕುಲಕ್ಕೆ ಮುಳ್ಳಾಗುವೆಯ ಮಾನವನಾಗುವೆಯ ಇಲ್ಲ ದಾನವನಾಗುವೆಯ ನೀ ಮಾನವ ಕುಲಕ್ಕೆ ಮುಳ್ಳಾಗುವೆಯ ಹೇಳು ನೀ ಹೇಳು ಗುಣಗಳು ನಿನ್ನಲೆ ಅಡಗಿ ಕಾಳಗ ಮಾಡುತ್ತಿವೆ ಎಲ್ಲ ಗುಣಗಳು ನಿನ್ನಲೆ ಅಡಗಿ ಕಾಳಗ ಮಾಡುತ್ತಿವೆ ಮನ ತುಂಬಿರುವ ಶಾಂತಿಯ ನುಂಗಿ ಕುಣಿಯಲು ನೋಡುತ್ತಿವೆ ರೋಷವ ಬಿಡುವೆಯ ದ್ವೇಷವ ಮರವೆಯ ರೋಷವ ಬಿಡುವೆಯ ದ್ವೇಷವ ಮರವೆಯ ರಕ್ಕಸನ ವಿಷಗಾಳಿಯ ನುಂಗದೆ ಬದುಕಿಯೆಲ್ಲರ ಉಣಿಸುವೆಯ ಬದುಕಿಯೆಲ್ಲರ ಉಳಿಸುವೆಯ ಮಾನವನಾಗುವೆಯ ಇಲ್ಲ ದಾನವನಾಗುವೆಯ ನೀ ಮಾನವ ಕುಲಕ್ಕೆ ಮುಳ್ಳಾಗುವೆಯ ಹೇಳು ನೀ ಹೇಳು ಹೇಳು ನೀ ಹೇಳು ಕನಕಗಳ ಕೇಳುವುದಿಲ್ಲ ಸ್ನೇಹದ ಹವ್ಯಾಸ ಕನಕಗಳ ಕೇಳುವುದಿಲ್ಲ ಸ್ನೇಹದ ಹವ್ಯಾಸ ನಿನ್ನ ಅಭಿಮಾನವ ಕೆಣಕುವುದಿಲ್ಲ ಪ್ರೇಮದ ಸಂತೋಷ ಅಂದದ ತುಟಿಯಲಿ ಹೊಸಿನಗೆ ತೇಲಲಿ ಅಂದದ ತುಟಿಯಲಿ ಹೊಸಿನಗೆ ತೇಲಲಿ ಅಕ್ಕರೆ ನುಡಿಯ ಸಕ್ಕರೆ ರುಚಿಯ ನೀಡಿ ಎಲ್ಲರ ಗೆಲ್ಲುವೆಯ ನೀನು ಎಲ್ಲರ ಗೆಲ್ಲುವೆಯ ಮಾನವನಾಗುವೆಯ ಇಲ್ಲ ದಾನವನಾಗುವೆಯ ನೀ ಮಾನವ ಕುಲಕ್ಕೆ ಮುಳ್ಳಾಗುವೆಯ ಹೇಳು ನೀ ಹೇಳು ಹೇಳು ನೀ ಹೇಳು ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿನುಡಿಯೋ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿನುಡಿಯೋ ವಾಣಿಯ ವೀಣೆಯ ಸ್ವರ ಮಾಧುರ್ಯವೋ ಸುಮಧುರ ಸುಂದರ ನುಡಿಯೋ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿನುಡಿಯೋ ಕವಿನುಡಿ ಕೋಗಿಲೆ ಹಾಡಿದ ಹಾಗೆ ದಪದ ರಿಸರಿ ಗಾಪದ ಸರಿದ ಸಾ ಸವಿನುಡಿ ತಣ್ಣನೆ ಗಾಳಿಯ ಹಾಗೆ ಕವಿನುಡಿ ಕೋಗಿಲೆ ಹಾಡಿದ ಹಾಗೆ ಸವಿನುಡಿ ತಣ್ಣನೆ ಗಾಳಿಯ ಹಾಗೆ ಒಲವಿನ ಮಾತುಗಳಾಡುತ್ತಲಿರಲು ಮಲ್ಲಿಗೆ ಹೂಗಳು ಅರಳಿದ ಹಾಗೆ